ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆ ಆಗಿ ನೋಂದಣಿ ಮಾಡಿದ್ದೆ. ಬೆಳೆ ವಿಮಾ ಪರಿಹಾರ ಹಣ ಬ್ಯಾಂಕ್ ಖಾತೆಗೆ ಬರ್ತದೆ ಅಂತ ಹೇಳಿದ್ರು. ಇಷ್ಟು ದಿನ ಆದ್ರೂ ಇನ್ನೂ ಹಣ ಬಂದಿಲ್ವಲ್ಲ ಮೇಡಮ್? ನಿಮ್ಮ ಆಧಾರ್ ನಂಬರ್ ಅನ್ನ ನಿಮ್ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿದ್ದೀರಾ? ಇಲ್ವಲ್ಲ. ಅದಕ್ಕೆ ತಡ ಆಗ್ತಾ ಇರೋದು. ಇವತ್ತೇ ನಿಮ್ಮ ಆಧಾರ್ ಕಾರ್ಡ್, ಒಪ್ಪಿಗೆ ಪತ್ರ, ಪಾಸ್ಬುಕ್ ಜೆರಾಕ್ಸ್ ಬ್ಯಾಂಕ್ ಹೋಗಿ ಕೊಟ್ಟು ಆಧಾರ್ ನಂಬರ್ ಜೋಡಣೆ ಮಾಡಿಸಿ, ವಿಮಾ ಪರಿಹಾರ ಹಣ ಬಂದೇ ಬರುತ್ತೆ. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ನೋಂದಣಿಯಾದರೆ ಸಾಲದು. ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಜೋಡಣೆ ಕಡ್ಡಾಯ. ಇದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಕಟಣೆ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳೋಣ ಸೌತೆಕಾಯಿ ಬೇಸಾಯ. ಈ ಕುರಿತು ಚಿಂತಾಮಣಿ ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಕೆ ಎಂ ರಾಜಣ್ಣ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ರಾಜಣ್ಣ ಅವರೇ. ನಮಸ್ಕಾರ. ಸೌತೆಕಾಯಿ ನಮ್ಮ ಮುಖ್ಯವಾದ ಒಂದು ತರಕಾರಿ ಬೆಳೆ. ಹೌದು. ಇದನ್ನ ನಾವು ವರ್ಷಪೂರ್ತಿ ಬೆಳಿಬಹುದು. ಆದರೆ ಉತ್ತಮ ಗುಣಮಟ್ಟದ ಒಂದು ಬೆಳೆ ಈ ಒಂದು ಬೇಸಿಗೆ ಕಾಲದಲ್ಲೇ ಬರುವಂತದ್ದು. ಬೇಸಿಗೆ ಕಾಲ ಅಂದ್ರೆ ಬೇಸಿಗೆ ಬೆಳೆ ಅಂತ ನಾವು ಬೇಸಿಗೆ ಅದೇ ರೀತಿ ಮಳೆಗಾಲ ಮತ್ತು ಚಳಿಗಾಲ ಮೂರು ಕಾಲದಲ್ಲಿ ಕೂಡ ನಾವು ಇದನ್ನು ಬೆಳಿಬಹುದು. ಆದ್ರೂ ಗುಣಮಟ್ಟದ ಒಂದು ದೃಷ್ಟಿಯಿಂದ ನೋಡಿದಾಗ ಬೇಸಿಗೆನಲ್ಲಿ ತುಂಬಾ ಒಳ್ಳೆ ಗುಣಮಟ್ಟದ ಬೆಳೆ ಬರುತ್ತೆ. ತಾವಿವತ್ತು ಈ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ಬೇಕು. ಈ ಸೌತೆಕಾಯಿನಲ್ಲಿ ಯಾವ್ಯಾವ ತಳಿಗಳನ್ನು ಬಳಸ್ಕೋಬಹುದು, ಯಾವ ರೀತಿಯಾಗಿ ಬೇಸಾಯ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಅನ್ನೋದರ ಬಗ್ಗೆ. ಮುಖ್ಯವಾಗಿ ಈ ಒಂದು ಸೌತೆಕಾಯಿನಲ್ಲಿ ನಾನಾ ವಿಧವಾದ ಸೌತೆಕಾಯಿಗಳನ್ನು ನಾವು ನೋಡ್ತಾ ಇರ್ತೇವೆ. ಇವುಗಳಲ್ಲಿ ಎಷ್ಟು ವಿಧಗಳಿದಾವೆ ಅಂತೀರಿ? ಇದು ಜನಪ್ರಿಯ ವಾರ್ಷಿಕ ತರಕಾರಿ ಬೆಳೆ. ಇದು ನಮ್ಮ ದೇಶದಲ್ಲೇ ಹುಟ್ಟಿ ಇಲ್ಲಿಂದ ಬೇರೆ ದೇಶಗಳಿಗೆ ಹರಡಿ ಪ್ರಪಂಚದಲ್ಲಿ ಅನೇಕ ದೇಶಗಳಲ್ಲಿ ಇದನ್ನು ಆರ್ಥಿಕ ಬೆಳೆಯಾಗಿ ಬೆಳೀತಾ ಇದ್ದಾರೆ. ಇನ್ನು ಸೌತೆಕಾಯಿ ವಿಧಗಳ ಬಗ್ಗೆ ಹೇಳಬೇಕಾದ್ರೆ ಇದರಲ್ಲಿ ನಾಲ್ಕು ವಿಧಗಳಿವೆ. ಅವುಗಳಲ್ಲಿ ಸಾಮಾನ್ಯವಾಗಿ ನಮ್ಮ ರೈತರು ಬೆಳೆಯುವ ತಾಜಾ ರೂಪದಲ್ಲಿ ತಿನ್ನುವ ಸೌತೆ ಅಂದರೆ ಸಲಾಡ್ ಆಗಿ ನಾವು ತಿನ್ನುವಂಥ ಒಂದು ಸೌತೆ, ಉಪ್ಪಿನಕಾಯಿಗಾಗಿ ಬೆಳೆಯುವ ಮಿಡಿ ಸೌತೆ ಇದಕ್ಕೆ ಗರ್ಕಿನ್ಸ್ ಅಂತ ಕೂಡ ಕರೀತಾರೆ, ಮತ್ತು ಸಾಂಬಾರಿಗಾಗಿ ಬೆಳೆಯುವ ಈ ಮಂಗಳೂರು ಸೌತೆ ಇದನ್ನು ಮೊಗೆ ಸೌತೆ ಅಂತ ಕೂಡ ಕರೀತಾರೆ, ಮತ್ತು ಹಸಿರು ಮನೆಯಲ್ಲಿ ಬೆಳೆಸಿ ತಾಜಾ ರೂಪದಲ್ಲಿ ತಿನ್ನುವ ಈ ಯುರೋಪಿಯನ್ ಸೌತೆ ಅಥವಾ ಇಂಗ್ಲಿಷ್ ಸೌತೆ. ಸರಿ, ಇವುಗಳ ಬೇಸಾಯ ಕ್ರಮಗಳಲ್ಲಿ ವ್ಯತ್ಯಾಸ ಇದೆ. ಹಾಗಾಗಿ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರು ಸಾಮಾನ್ಯವಾಗಿ ಬೆಳೆಯುವಂಥ ತಾಜಾ ರೂಪದಲ್ಲಿ ತಿನ್ನುವ ಸೌತೆ ಬೇಸಾಯದ ಬಗ್ಗೆ ನಾನು ನಿಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಡ್ತೇನೆ. ಇನ್ನು ಮುಖ್ಯವಾಗಿ ನಾವು ಒಂದು ಈ ಸೌತೆಕಾಯಿಯ ಪೌಷ್ಟಿಕತೆಯ ಕಡೆಗೆ ಬಂದರೆ ಸೌತೆಕಾಯಿನಲ್ಲಿ ಏನೆಲ್ಲ ಪೌಷ್ಟಿಕಾಂಶಗಳಿದ್ದಾವೆ ಅಂತೀರಿ? ಸೌತೆಕಾಯಿಯಲ್ಲಿ ನಮ್ಮ ದೇಹಕ್ಕೆ ಬೇಕಾದ ಎ, ಬಿ, ಸಿ ಮತ್ತು ಕೆ ಜೀವಸತ್ವಗಳಲ್ಲದೆ ಖನಿಜಾಂಶಗಳಾದ ಪೊಟ್ಯಾಶ್, ರಂಜಕ, ಸುಣ್ಣ ಮತ್ತು ನಾರಿನ ಅಂಶ ಹೇರಳವಾಗಿ ಸಿಗುತ್ತೆ. ಇನ್ನು ಕಾಯನ್ನು ತಿನ್ನುವಾಗ ನಾವು ಸಹಜವಾಗಿ ಸಿಪ್ಪೆ ತೆಗೆದು ಕಾಯನ್ನು ತಿಂತೀವಿ, ಆದರೆ ಸಿಪ್ಪೆ ತೆಗೆಯೋದ್ರಿಂದ ಈ ನಾರಿನ ಅಂಶ ಮತ್ತು ಜೀವಸತ್ವ ಎ ಇವು ಹಾಳಾಗುತ್ತೆ. ಹಾಗಾಗಿ ಆದಷ್ಟು ಸಿಪ್ಪೆಯನ್ನು ತೆಗೆದೆ ನಾವು ಕಾಯನ್ನು ತೊಳೆದು ತಿನ್ನೋದು ಒಳ್ಳೆಯದು. ಇನ್ನು ಮುಖ್ಯವಾಗಿ ಈ ಸೌತೆಕಾಯನ್ನು ನಾವು ಹೇಗೆ ಉಪಯೋಗಿಸ್ಕೋಬಹುದು ಮತ್ತೆ ಇದರಲ್ಲಿ ಕೆಲವೊಂದು ಔಷಧೀಯ ಗುಣಗಳು ಕೂಡ ಇದಾವೆ ಅಂತ ನಾವು ಕೇಳಿದೀವಿ. ಹೌದು, ಅವುಗಳ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ಈಗ ಸೌತೆಕಾಯಿ ಕತ್ತರಿಸಬೇಕಾದ್ರೆ ಕಾಯಿಯ ಎರಡು ತುದಿ ಭಾಗಗಳನ್ನ ನಾವು ಕತ್ತರಿಸಿ ಆ ಕತ್ತರಿಸಿದ ಹೋಳುಗಳಿಂದ ಕಹಿಯನ್ನ ತೆಗಿತೀವಿ ಮೊದಲು. ನಂತರ ಅದನ್ನ ಸಿಪ್ಪೆಯನ್ನ ತೆಗೆದು ಅಥವಾ ಸಿಪ್ಪೆ ಸಮೇತ ಹೋಳುಗಳನ್ನ ನಾವು ತಿನ್ನುತ್ತೇವೆ. ಕೆಲವೊಮ್ಮೆ ಹೋಳುಗಳ ಮೇಲೆ ಈ ಉಪ್ಪು ಮತ್ತು ಮೆಣಸಿನ ಪುಡಿಯನ್ನು ಸಿಂಪರಿಸಿ ತಿನ್ನೋದು ಕೂಡ ಒಂದು ರೂಢಿ. ಇದನ್ನ ಕೋಸಂಬರಿ ಮತ್ತು ಸಲಾಡ್ ಅಲ್ಲಿ ಹೆಚ್ಚಾಗಿ ಉಪಯೋಗಿಸ್ತೀವಿ. ಇನ್ನು ನೀವು ಹೇಳಿದ ಹಾಗೆ ಇದರಲ್ಲಿ ಅನೇಕ ಔಷಧಿ ಗುಣಗಳಿವೆ. ಅವುಗಳಲ್ಲಿ ಕೆಲವೊಂದು ಹೇಳಬೇಕು ಅಂತಂದ್ರೆ, ಸೌತೆಕಾಯಿ ತಿನ್ನೋದ್ರಿಂದ ದೇಹದ ಉಷ್ಣಾಂಶ ಕಡಿಮೆ ಮಾಡುತ್ತೆ, ಮಲಬದ್ಧತೆ ನಿವಾರಣೆ ಆಗುತ್ತೆ, ಜೀರ್ಣಶಕ್ತಿ ಹೆಚ್ಚಾಗುತ್ತೆ, ರಕ್ತದ ಒತ್ತಡ ಕಡಿಮೆ ಆಗುತ್ತೆ, ಕೊಲೆಸ್ಟ್ರಾಲ್ ಅಂಶ ಕಡಿಮೆ ಆಗುತ್ತೆ, ಕಾಮಾಲೆ ಮತ್ತು ಸಕ್ಕರೆ ಕಾಯಿಲೆ ಇರುವವರಿಗೆ ಇದೊಂದು ಒಳ್ಳೆಯ ಆಹಾರ. ಇದರ ಹೋಳು ಅಥವಾ ತಿರುಳನ್ನು ಮುಖಕ್ಕೆ ಹಚ್ಚಿಕೊಳ್ಳೋದ್ರಿಂದ ಮುಖದ ಕಾಂತಿ ಕೂಡ ಹೆಚ್ಚಾಗುತ್ತೆ. ಇದರಲ್ಲಿ ಸೋಡಿಯಂ ಲವಣಾಂಶ ಕಡಿಮೆ ಇರೋದ್ರಿಂದ ಈ ಮೂತ್ರ ಜನಕಾಂಗದಲ್ಲಿ ಉಂಟಾಗುವ ಈ ಕಲ್ಲುಗಳನ್ನು ದೂರ ಮಾಡುತ್ತೆ, ಅಂದರೆ ಕಿಡ್ನಿಯಲ್ಲಿ ಸ್ಟೋನ್ಸ್ ಆಗುತ್ತೆ ಅಂತ ಹೇಳ್ತೇವೆ, ಇದು ಕೂಡ ದೂರ ಆಗುತ್ತೆ. ಇನ್ನು ಮುಖ್ಯವಾಗಿ ನಾವು ಬೇಸಾಯ ಕ್ರಮಗಳಿಗೆ ಬಂದರೆ ಈ ಸೌತೆಕಾಯನ್ನು ಬೆಳೆಯೋದಕ್ಕೆ ಎಂತಹ ಮಣ್ಣು ಒಳ್ಳೆಯದು ಅಂತೀರಿ? ಈ ಬೆಳೆಯನ್ನು ಎಲ್ಲ ಥರದ ಮಣ್ಣಿನಲ್ಲಿ ನಾವು ಬೆಳೀಬೋದು. ಆದರೆ ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಹಾಗೂ ರಸಸಾರ 6.5-7.5 ಇರುವ ಮರಳು ಮಿಶ್ರಿತ ಗೋಡು ಮಣ್ಣು ಅಥವಾ ಜೇಡಿ ಮಿಶ್ರಿತ ಗೋಡು ಮಣ್ಣಲ್ಲಿ ಬೆಳೆಯೋದ್ರಿಂದ ನಾವು ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಇನ್ನು ಈ ಸೌತೆಕಾಯಿ ಬೆಳೆಗೆ ಎಂತಹ ವಾತಾವರಣ ಅವಶ್ಯಕತೆ ಇದೆ ಅಂತೀರಿ? ಇದೊಂದು ಉಷ್ಣವಲಯದ ಬೆಳೆ, ಆದರೂ ಕೂಡ ಇದರ ಬೆಳವಣಿಗೆ ಮತ್ತು ಹೆಚ್ಚಿನ ಇಳುವರಿಗಾಗಿ ಸ್ವಲ್ಪ ಚಳಿ ವಾತಾವರಣವನ್ನು ಬಯಸುತ್ತೆ. ಸರಾಸರಿ ಹಗಲು ಮತ್ತು ರಾತ್ರಿ ಉಷ್ಣಾಂಶ 20-24 ಡಿಗ್ರಿ ಸೆಲ್ಸಿಯಸ್ ಅತಿ ಸೂಕ್ತ. ಬೇಸಿಗೆ ಕಾಲದಲ್ಲಿ ನಾವು ತಡವಾಗಿ ಬಿತ್ತನೆ ಮಾಡಿದಾಗ ಈ ಬೆಳೆ ನಂಜು ರೋಗಕ್ಕೆ ತುತ್ತಾಗೋದಲ್ಲದೆ ಈ ಗಂಡು ಹೂಗಳ ಸಂತತಿ ಹೆಚ್ಚಾಗುತ್ತೆ, ಹಾಗಾಗಿ ಇಳುವರಿ ಕುಂಠಿತ ಆಗುತ್ತೆ. ಅಂದ್ರೆ ಉಷ್ಣಾಂಶ ಬಹಳ ಮುಖ್ಯವಾದ್ದು ಈ ಒಂದು ಬೆಳೆಗೆ, ಸರಿಯಾದ ಉಷ್ಣಾಂಶ, ಸರಿಯಾದ ಉಷ್ಣಾಂಶ ಅವಶ್ಯಕತೆ ಇದೆ ಇದಕ್ಕೆ. ಇನ್ನ ಈ ಒಂದು ಸೌತೆಕಾಯಿಯ ಒಂದು ಬಿತ್ತನೆಗೆ ಬೇಸಾಯಕ್ಕೆ ಸೂಕ್ತವಾದಂತ ಕಾಲ ಯಾವುದು ಅಂತೀರಿ? ಈಗ ನಮ್ಮಲ್ಲಿ ಎಲ್ಲ ಕಾಲದಲ್ಲಿ ಕೂಡ ಈ ಬೆಳೆಯನ್ನ ನಾವು ಬಿತ್ತನೆ ಮಾಡಬಹುದು. ಆದ್ರೂ ಕೂಡ ಇದಕ್ಕೆ ಸೂಕ್ತವಾದ ತಿಂಗಳುಗಳಂದ್ರೆ ಮಳೆಗಾಲದಲ್ಲಿ ಜೂನ್ ಜುಲೈ ತಿಂಗಳು, ಅದೇ ರೀತಿ ಚಳಿಗಾಲದಲ್ಲಿ ಅಕ್ಟೋಬರ್ ನವೆಂಬರ್, ಹಾಗೂ ಬೇಸಿಗೆ ಕಾಲದಲ್ಲಿ ಜನವರಿ ಮತ್ತು ಫೆಬ್ರವರಿ ತಿಂಗಳುಗಳು ಅತಿ ಸೂಕ್ತ. ಸಾಧಾರಣವಾಗಿ ನಾವು ಬೇಸಿಗೆ ಬೆಳೆ ಅಂದ್ರೆ ಬೇಸಿಗೆನಲ್ಲೇ ಬೇಸಾಯ ಮಾಡೋದಿಲ್ಲ, ಚಳಿಗಾಲದ ಕೊನೆಯಲ್ಲಿ ನಾವು ಪ್ರಾರಂಭ ಮಾಡ್ಕೊಳ್ತೀವಿ, ಅದನ್ನ ಬೇಸಿಗೆ ಬೆಳೆ ಅಂತ ನಾವು ಕರಿತೀವಿ. ಅಂದ್ರೆ ಸಾಧಾರಣವಾಗಿ ಜನವರಿ ಫೆಬ್ರವರಿ ತಿಂಗಳಲ್ಲಿ ಬೇಸಿಗೆ ಬೆಳೆಗಳನ್ನ ಪ್ರಾರಂಭ ಮಾಡ್ತೀವಿ. ಇದನ್ನ ನಮ್ಮ ಕೇಳುಗರು ಮನಗಾಣಬೇಕಾಗತ್ತೆ. ಇನ್ನು ಮುಖ್ಯವಾಗಿ ಈ ಸೌತೆಕಾಯಿನಲ್ಲಿ ಇರುವಂತಹ ಮುಖ್ಯವಾದ ತಳಿಗಳು ಯಾವ್ಯಾವ ಅಂತೀರಿ? ತಳಿಗಳು ಕಾಯಿಗಳ ಗಾತ್ರ ಮತ್ತು ಸಿಪ್ಪೆ ಬಣ್ಣದ ಮೇಲೆ ವ್ಯತ್ಯಾಸ ಹೊಂದಿರ್ತವೆ. ಈ ನಮ್ಮಲ್ಲಿ ಬೆಳೆಯುವಂತಹ ಒಂದು ತಳಿಗಳನ್ನ ನಾವು ಮೂರು ಗುಂಪುಗಳಾಗಿ ವಿಂಗಡಿಸಬಹುದು. ಒಂದು ಸುಧಾರಿತ ತಳಿಗಳು, ಇವುಗಳಲ್ಲಿ ಪ್ರಮುಖವಾದವೆಂದರೆ ಒಂದು ಜಾಪನೀಸ್ ಲಾಂಗ್ರೀನ್ ಅಂತೇಳಿ, ಇದರ ಕಾಯಿಗಳು ಸುಮಾರು 30-40 ಸೆಂಟಿಮೀಟರ್ ಉದ್ದವಾಗಿದ್ದು ಈ ಸಿಪ್ಪೆ ಹಸಿರು ಬಣ್ಣದ್ದಾಗಿರುತ್ತೆ. ಇನ್ನೊಂದು ತಳಿ ಅಂದ್ರೆ ಸ್ಟ್ರೈಟ್ 8 ಅಂತ, ಇದರ ಎಳೆ ಕಾಯಿಗಳ ಮೇಲೆ ಸಣ್ಣ ಮುಳ್ಳುಗಳಿರ್ತವೆ, ಇದು ಕೂಡ ಸಿಪ್ಪೆ ಹಸಿರು ಬಣ್ಣದಿಂದ ಕೂಡಿರುತ್ತೆ. ಇನ್ನೊಂದು ಸುಧಾರಿತ ತಳಿ ಅಂದ್ರೆ ಪೈನ್ ಸಿಟಿ ಅಂತ, ಇದರ ಕಾಯಿಗಳು ಉದ್ದವಾಗಿದ್ದು ಸಿಪ್ಪೆ ಇದು ಕೂಡ ಹಸಿರು ಬಣ್ಣ ಹೊಂದಿರುತ್ತೆ. ಇದು ಬೂದಿ ರೋಗ, ಬೂಜು ತುಪ್ಪಟ ರೋಗ, ಎಲೆ ಚುಕ್ಕೆ ರೋಗಕ್ಕೆ ನಿರೋಧಕ ಶಕ್ತಿಯನ್ನ ಹೊಂದಿದೆ. ಇನ್ನು ಎರಡನೇ ಗುಂಪು ಅಂತಂದಾಗ ಈ ಸ್ಥಾನಿಕ ತಳಿಗಳು ಅಥವಾ ಈ ಲೋಕಲ್ ಸ್ಥಳೀಯ ತಳಿಗಳು, ನಾಟಿ ತಳಿಗಳು ಅಂತಾರೆ, ಅಥವಾ ಲೋಕಲ್ ತಳಿಗಳು ಅಂತ ಕೂಡ ಅಂತಾರೆ. ಇದರಲ್ಲಿ ಸಹಜವಾಗಿ ಆಯಾ ಭಾಗಗಳಲ್ಲಿ ಹೆಚ್ಚಾಗಿ ಬೆಳೆಯುವಂತ ಒಂದು ತಳಿಗಳು ಅಂತಂದಾಗ ಹಾಸನ, ಮೈಸೂರು, ಧಾರವಾಡ, ಬೆಳಗಾವಿ, ಅದೇ ರೀತಿ ಈ ಸೌತ್ ಕೆನರಾ, ಇವು ಸ್ಥಾನಿಕ ತಳಿ ಲೋಕಲ್ ಅಂತ ಮುಂದಕ್ಕೆ ಸೇರಿಸ್ತಾರೆ. ಹೌದು, ಲೋಕಲ್, ಹಾಸನ್ ಲೋಕಲ್, ಮೈಸೂರು ಲೋಕಲ್ ಅಂತ ಕೂಡ ಹೆಸರು ಸೇರಿಸ್ತಾರೆ. ಇನ್ನು ಮೂರನೇ ಗುಂಪು ಅಂದ್ರೆ ಸಂಕರ್ಣ ತಳಿಗಳು. ಸರ್, ಇದರಲ್ಲಿ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯವರು ಅಭಿವೃದ್ಧಿಪಡಿಸಿರುವಂತಹ ಒಂದು ಪೂಸಾ ಸಂಯೋಗ ಅಂತ ಒಂದು ಸಂಕರ್ಣ ತಳಿ. ಇವಲ್ಲದೆ ಇನ್ನು ಅನೇಕ ಖಾಸಗಿ ಬೀಜ ಸಂಸ್ಥೆಗಳು ಅನೇಕ ಸಂಕರ್ಣ ತಳಿಗಳನ್ನ ನಮ್ಮ ರೈತರ ಒಂದು ಬೇಸಾಯಕ್ಕೆ ಅಭಿವೃದ್ಧಿ ಪಡಿಸಿ ಬಿಡುಗಡೆ ಮಾಡಿದ್ದಾರೆ. ನನ್ನ ರೈತರು ಅವನ್ನು ಕೂಡ ಬೆಳೀತಾ ಇದ್ದಾರೆ. ಇನ್ನ ಸೌತೆಕಾಯಿ ಬೆಳೆ ಬಿತ್ತನೆಗೆ ಎಕರೆಗೆ ಎಷ್ಟು ಬಿತ್ತನೆ ಬೀಜ ಬೇಕಾಗತ್ತೆ ಮತ್ತೆ ಗೊಬ್ಬರವನ್ನು ಎಷ್ಟೆಷ್ಟು ಕೊಡಬೇಕಾಗತ್ತೆ ಅಂತೀರಿ? ಇದರ ಬಿತ್ತನೆಗೆ ಎಕರೆಗೆ 750 ಗ್ರಾಮ್ ಅಂದ್ರೆ 3/4 ಕಿಲೋಗ್ರಾಂ ಬಿತ್ತನೆ ಬೀಜ, 10 ಟನ್ ಕೊಟ್ಟಿಗೆ ಗೊಬ್ಬರ, 24 ಕಿಲೋಗ್ರಾಂ ಸಾರಜನಕ, 20 ಕಿಲೋಗ್ರಾಂ ರಂಜಕ ಮತ್ತು 32 ಕಿಲೋಗ್ರಾಂ ಪೊಟ್ಯಾಶ್ ಒದಗಿಸುವ ಒಂದು ರಸಗೊಬ್ಬರಗಳ ಅವಶ್ಯಕತೆ ಇದೆ. ಇನ್ನು ಮುಖ್ಯವಾಗಿ ಈ ಒಂದು ಸೌತೆಕಾಯಿ ಬೆಳೆಗೆ ಭೂಮಿ ಸಿದ್ಧತೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ, ಹಾಗೆಯೇ ಯಾವ ಪದ್ಧತಿಯಲ್ಲಿ ಇದರ ಬಿತ್ತನೆಯನ್ನು ಮಾಡಬೇಕು ಅಂತೀರಿ? ಭೂಮಿಯನ್ನು ಮೊದಲು 2-3 ಸಲ ಉಳುಮೆ ಮಾಡಿ ಚೆನ್ನಾಗಿ ಹದ ಮಾಡ್ಕೋಬೇಕು. ಈ ಬೆಳೆಯನ್ನು ನಾವು 3 ವಿಧಾನದಲ್ಲಿ ಬಿತ್ತನೆ ಮಾಡಬಹುದು. ಒಂದು ಗುಣಿ ಅಥವಾ ಪಾತಿ ವಿಧಾನ, ಇನ್ನೊಂದು ಅಗಲವಾದ ಏರುಮಡಿ ಮತ್ತು ಸಾಲು ಪದ್ಧತಿ, ಇನ್ನೊಂದು ಏರುಮಡಿ ವಿಧಾನ. ಈ ಒಂದು ಪದ್ಧತಿಗಳನ್ನು ಮೂರು ಪದ್ಧತಿಗಳನ್ನು ಅನುಸರಿಸಿ ನಾವು ಬಿತ್ತನೆ ಮಾಡಬಹುದು. ಮುಖ್ಯವಾಗಿ ಈ ಮೂರು ಪದ್ಧತಿಗಳನ್ನು ಎಲ್ಲಿ ಅಳವಡಿಸ್ಕೋಬಹುದು ಮತ್ತೆ ಈ ಪದ್ಧತಿಗಳಲ್ಲಿ ಹೇಗೆ ಬಿತ್ತನೆ ಮಾಡಬೇಕು ಅಂತೀರಿ? ಸರಿ, ಇದು ಬಿತ್ತನೆ ವಿಧಾನ ನಾವು ಬೆಳೆಯುವ ಪ್ರದೇಶ ಮತ್ತು ಬೇಸಾಯದ ಮೇಲೆ ಅವಲಂಬಿತವಾಗಿರುತ್ತೆ. ಹೆಚ್ಚು ಮಳೆ ಬೀಳುವ ಮತ್ತು ಹೆಚ್ಚು ನೀರು ಹಿಡಿದಿಟ್ಟುಕೊಳ್ಳುವಂತಹ ಒಂದು ಭೂಮಿಯಲ್ಲಿ ನಾವು ಏರ್ಮಡಿ ಪದ್ಧತಿಯನ್ನು ಅಳವಡಿಸ್ಕೋಬೇಕಾಗುತ್ತೆ. ಇನ್ನು ಕಡಿಮೆ ವಿಸ್ತೀರ್ಣದಲ್ಲಿ ನಾವು ಸೌತೆಕಾಯಿ ಬೆಳೆಯುವುದಾದ್ರೆ ಈ ಗುಣಿ ಅಥವಾ ಪಾತಿ ಪದ್ಧತಿಯನ್ನು ಅಳವಡಿಸ್ಕೋಬೇಕು. ಇನ್ನು ಹೆಚ್ಚು ವಿಸ್ತೀರ್ಣದಲ್ಲಿ ಬೆಳೀಲಿಕ್ಕೆ ಹೋದಾಗ ಅಲ್ಲಿ ಅಗಲವಾದ ಏರುಮಡಿ ಮತ್ತು ಸಾಲು ಪದ್ಧತಿಯನ್ನು ಅನುಸರಿಸಿ ನಾವು ಬೆಳಿಬೇಕಾಗುತ್ತೆ. ಇನ್ನು ಈ ಪದ್ಧತಿಗಳಲ್ಲಿ ನಾವು ಬಿತ್ತನೆ ಹೇಗೆ ಮಾಡಬೇಕು ಅಂತಂದ್ರೆ ಹೌದು, ಈಗ ಗುಣಿ ಅಥವಾ ಪಾತಿ ಪದ್ಧತಿಯಲ್ಲಿ ನಾವು ಬಿತ್ತನೆ ಮಾಡುವುದಾದ್ರೆ ಮೊದಲು ಭೂಮಿ ಉಳುಮೆ ಮಾಡಿಕೊಂಡು ನಂತರ ಸಾಲಿನಿಂದ ಸಾಲಿಗೆ 6 ಅಡಿ ಅಂತರ ಹಾಗೂ ಸಾಲಿನೊಳಗೆ ಗಿಡದಿಂದ ಗಿಡಕ್ಕೆ 3 ಅಡಿ ಅಂತರದಲ್ಲಿ ಒಂದು ಘನ ಅಡಿ ಗಾತ್ರದ ಗುಣಿ ಅಥವಾ ಪಾತಿಯನ್ನ ತೆಗೆದು ಅದಕ್ಕೆ ಶಿಫಾರಸು ಮಾಡಲಾದ ಕೊಟ್ಟಿಗೆ ಗೊಬ್ಬರ ಹಾಗೂ ಅರ್ಧ ಭಾಗದಷ್ಟು ಸಾರಜನಕ ಹಾಗೂ ಪೂರ್ತಿ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಶ್ ಒದಗಿಸುವ ಒಂದು ರಸಗೊಬ್ಬರಗಳನ್ನು ನಾವು ಮಣ್ಣಿಗೆ ಸೇರಿಸಿ ಆ ಗುಣಿ ಅಥವಾ ಪಾತಿಯನ್ನು ನಾವು ತುಂಬಬೇಕು. ಆ ತುಂಬಿದ ನಂತರ ಪ್ರತಿ ಗುಣಿಗೆ 2-3 ಬೀಜಗಳನ್ನು ಬಿತ್ತನೆ ಮಾಡಬೇಕು. ಇದು ಗುಣಿ ಪದ್ಧತಿಯಲ್ಲಿ. ಇನ್ನು ಅಗಲವಾದ ಏರುಮಡಿ ಮತ್ತು ಸಾಲು ಪದ್ಧತಿಯಲ್ಲಿ ಇಲ್ಲಿ 6 ಅಡಿ ಅಂತರದಲ್ಲಿ ನೇಗಿಲೆ ಸಹಾಯದಿಂದ ಆಳವಾದ ಸಾಲನ್ನು ತೆಗಿಬೇಕು. ಆ ಸಾಲಿಗೆ ಗೊಬ್ಬರಗಳನ್ನು ಸೇರಿಸಿ ಪ್ರತಿ 3 ಅಡಿ ಅಂತರದಲ್ಲಿ ಸಾಲಿನ ಒಂದು ಪಕ್ಕದಲ್ಲಿ ಅಥವಾ ಒಂದು ಬದಿಯಲ್ಲಿ ಎರಡು ಬೀಜಗಳನ್ನು ನಾವು ಬಿತ್ತಬೇಕು. ಇನ್ನು ಮೂರನೇದು ಈ ಏರುಮಡಿ ಪದ್ಧತಿಯಲ್ಲಿ ಮಡಿಗಳನ್ನು ಭೂಮಿ ಮಟ್ಟದಿಂದ 15-20 ಸೆಂಟಿಮೀಟರ್ ಎತ್ತರ ಏರಿಸ್ಕೋಬೇಕು. ಸರಿ, ಈ ಏರು ಮಡಿಗಳಿಗೆ ಗೊಬ್ಬರವನ್ನು ನಾವು ಸೇರಿಸಿ 3 ಅಡಿ ಅಂತರದಲ್ಲಿ ಎರಡು ಬೀಜಗಳನ್ನು ನಾವು ಬಿತ್ತಬೇಕು. ಇನ್ನು ಈ ಬೀಜವನ್ನು ಬಿತ್ತಿದ ಮೇಲೆ ಎಷ್ಟು ದಿವಸಕ್ಕೆ ಈ ಬೀಜಗಳು ಮೊಳಕೆಗೆ ಬರ್ತವೆ, ಮತ್ತು ಈ ಸಸಿಗಳನ್ನು ನಾವೇನಾದರೂ ತೆಳು ಮಾಡಬೇಕಂತ ಅವಶ್ಯಕತೆ ಇರುತ್ತೆ? ಇದು ಬಿತ್ತನೆಯಾದ 6-7 ದಿವಸಕ್ಕೆ ಬೀಜಗಳು ಮೊಳಕೆ ಬರ್ತವೆ. ನಾವು ಬಿತ್ತನೆ ಮಾಡುವಾಗ ನಾನು ಆಗಲೇ ಹೇಳಿದೆ, ಒಂದು ಗುಣೆ ಅಥವಾ ಜಾಗಕ್ಕೆ 2-3 ಬೀಜಗಳನ್ನು ಬಿತ್ತುವುದರಿಂದ ಒಂದಕ್ಕಿಂತ ಹೆಚ್ಚು ಮೊಳಕೆ ಬಂದಾಗ, ಮೊಳಕೆ ಬಂದ 8-10 ದಿನಗಳ ನಂತರ ಪ್ರತಿ ಜಾಗಕ್ಕೆ ಬಲಿಷ್ಠವಾದ ನಾವು ಒಂದು ಮೊಳಕೆಯನ್ನು ಉಳಿಸಿ ಉಳಿದವನ್ನು ನಾವು ತೆಗೆದುಹಾಕಬೇಕಾಗುತ್ತೆ. ಅಂದರೆ ಒಂದು ಸಸಿಯನ್ನು ಮಾತ್ರ ಬಹಳ ಮುಖ್ಯ. ಇನ್ನು ಈ ಬೆಳೆಗೆ ನೀರು ಬಹಳ ಮುಖ್ಯವಾಗುತ್ತೆ, ಯಾಕೆಂದರೆ ಸಾಕಷ್ಟು ಈ ಸೌತೆಕಾಯಿ ಭಾಗ ನೀರಿನಂಶ, ಹಾಗಾಗಿ ನೀರನ್ನು ಎಷ್ಟು ದಿವಸಕ್ಕೊಂದಾವರ್ತಿ ಅಂತ ನಾವು ಈ ಬೆಳೆಗೆ ಕೊಡಬೇಕಾಗತ್ತೆ, ಮತ್ತು ಯಾವ ಒಂದು ನೀರಾವರಿ ವಿಧಾನವನ್ನು ಅಳವಡಿಸ್ಕೋಬೇಕು ಅಂತೀರಿ? ನಾವು ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಂಡು ನೀರು ಕೊಡೋದು ತುಂಬ ಒಳ್ಳೆಯದು. ನಮ್ಮ ರೈತ ಬಾಂಧವರಿಗೆ ಗೊತ್ತಿರುವ ಹಾಗೆ ಇದರಿಂದ ನೀರಿನ ಉಳಿತಾಯವಾಗುವುದಲ್ಲದೆ ಹೆಚ್ಚಿನ ಒಂದು ಇಳುವರಿಯನ್ನು ಕೂಡ ನಾವು ಪಡೆಯಬಹುದು. ಹನಿ ನೀರಾವರಿ ಅಳವಡಿಸಿಕೊಂಡು ಅದರ ಮುಖಾಂತರ ನಾವು ನೀರು ಹರಿಸೋದಾದರೆ ಪ್ರತಿ ಬಳ್ಳಿಗೆ ಪ್ರತಿದಿನ 8-10 ಲೀಟರ್ ನೀರನ್ನು ನಾವು ಹರಿಸಬೇಕಾಗುತ್ತೆ. ಒಂದು ವೇಳೆ ಕಾಲುವೆ ಮುಖಾಂತರ ನಾವು ನೀರನ್ನು ಹಾಯಿಸುವುದಾದಲ್ಲಿ ಮಣ್ಣು ಮತ್ತು ಹವಾಗುಣವನ್ನು ಅನುಸರಿಸಿ 4-5 ದಿವಸಕ್ಕೊಮ್ಮೆ ನೀರನ್ನು ಹಾಯಿಸಬೇಕಾಗುತ್ತೆ. ಇನ್ನು ಕಳೆ ನಿಯಂತ್ರಣ ಕೂಡ ಬಹಳ ಮುಖ್ಯವಾಗುತ್ತೆ. ಈ ಒಂದು ಸೌತೆಕಾಯಿ ಬೆಳೆಯಲ್ಲಿ ಈ ಕಳೆ ನಿಯಂತ್ರಣವನ್ನು ಯಾವಾಗ ಮಾಡಬೇಕಾಗತ್ತೆ, ಹೇಗೆ ಮಾಡಬೇಕಾಗತ್ತೆ? ನಾವು ಬೆಳೆ ಬಿತ್ತಿದ ಅಥವಾ ನಾಟಿಯಾದ 15-20 ದಿನಗಳ ನಂತರ ಈ ಕೈ ಕಳೆ ಮಾಡಬೇಕು. ಇಲ್ಲದಿದ್ದಲ್ಲಿ ತಮಗೆ ಗೊತ್ತಿರುವ ಹಾಗೆ ಕಳೆಗಳು ಬೆಳೆಗೆ ಕೊಟ್ಟ ನೀರು ಮತ್ತು ಗೊಬ್ಬರಗಳನ್ನು ಬಳಸಿಕೊಂಡು ಬೆಳೆಯ ಬೆಳವಣಿಗೆ ಕುಂಠಿತಗೊಳಿಸ್ತವೆ. ಇನ್ನು ಕಳೆನಾಶಕವನ್ನು ನಾವು ಏನಾದರೂ ಬಳಸೋದಾದರೆ ಅದರಲ್ಲಿ ಈ ಕಳೆ ಪೂರ್ವ ಕಳೆನಾಶಕ ಪೆಂಡಾಮೆಥಿಲಿನ್ ಅದನ್ನು 1 ಲೀಟರನ್ನು 250 ಲೀಟರ್ ನೀರಿಗೆ ಬೆರೆಸಿ ಬಿತ್ತನೆಯಾದ ದಿವಸ 1 ಎಕರೆ ಭೂಮಿಗೆ ಸಿಂಪರಣೆ ಮಾಡೋದ್ರಿಂದ ಕಳೆಗಳ ನಿಯಂತ್ರಣ ಮಾಡಬಹುದು. ಅಂದರೆ ಕಳೆಗಳು ಬೆಳೆದು ಹೊರಗಡೆ ಬರೋದಕ್ಕಿಂತ ಮುಂಚೆನೇ ನಾವು ಸಿಂಪರಣೆ ಮಾಡಬೇಕು, ಬಿತ್ತನೆ ಮಾಡಿದ್ದ ದಿವಸನೇ ಸಿಂಪರಣೆ ಮಾಡಬೇಕು, ತಡ ಮಾಡಬಾರ್ದು. ಇನ್ನು ಬಿತ್ತನೆ ಸಮಯದಲ್ಲಿ ನಾವು ಈ ಅರ್ಧ ಭಾಗ ಸಾರಜನಕವನ್ನು ಕೊಟ್ಟಿರ್ತೀರಿ, ಹೌದು. ಇನ್ನು ಉಳಿದ ಅರ್ಧ ಭಾಗ ಸಾರಜನಕವನ್ನು ಯಾವ ಸಮಯದಲ್ಲಿ ಕೊಡಬೇಕು ಅಂತೀರಿ? ಈ ಉಳಿದ ಅರ್ಧ ಭಾಗ ಸಾರಜನಕವನ್ನು ಒದಗಿಸುವ ಯೂರಿಯಾ ಇರಬಹುದು ಅಥವಾ ಅಮೋನಿಯಂ ಸಲ್ಫೇಟ್ ಅಥವಾ ಈ ಕ್ಯಾಲ್ಶಿಯಂ ಅಮೋನಿಯಂ ನೈಟ್ರೇಟ್, ಈ ಯಾವುದಾದ್ರೂ ಒಂದು ಗೊಬ್ಬರವನ್ನು ಮೇಲು ಗೊಬ್ಬರವಾಗಿ ನಾವು 2 ಕಂತುಗಳಲ್ಲಿ ಕೊಡಬೇಕಾಗುತ್ತೆ. ಅಂದರೆ ಕಾಲು ಭಾಗ ಬಿತ್ತಿದ 30 ದಿನಗಳ ನಂತರ ಹಾಗೂ ಇನ್ನು ಉಳಿದ ಕಾಲು ಭಾಗ ಬೆಳೆ ಬಿತ್ತಿದ 45 ದಿನಗಳ ನಂತರ ನಾವೇನಾದರೂ ಹನಿ ನೀರಾವರಿ ಅಳವಡಿಸ್ಕೊಂಡಾಗ ಈ ರಸಾವರಿ ಮುಖಾಂತರ ಕೊಡಬಹುದು. ಇಲ್ಲ, ಹನಿ ನೀರಾವರಿ ಅಳವಡಿಸ್ತಾ ಇದ್ದರೆ ಈ ಬಳ್ಳಿ ಬುಡದಿಂದ ಕನಿಷ್ಠ ಅಂದರೂ ಕೂಡ ಒಂದು 1/2 ಅಡಿ ದೂರದಲ್ಲಿ ನಾವು ಮಣ್ಣಿಗೆ ಸೇರಿಸೋದ್ರಿಂದ ಹೆಚ್ಚಿನ ಒಂದು ಇಳುವರಿಯನ್ನು ನಾವು ಪಡೆಯಬಹುದು. ಇನ್ನು ಈ ಬೇಸಿಗೆ ಬೆಳೆ ತಡವಾದರೆ ಗಂಡು ಹೂಗಳ ಒಂದು ಸಂಖ್ಯೆ ಹೆಚ್ಚಿರುತ್ತೆ ಅಂತ ನಾವು ಕೇಳಿದ್ದೀವಿ, ತಾವು ಕೂಡ ಹೇಳಿದ್ರಿ. ಹೌದು, ಆ ಒಂದು ಉಷ್ಣಾಂಶದ ಒಂದು ಅವಶ್ಯಕತೆ ಬಗ್ಗೆ ಹೇಳುವಾಗ ಇವುಗಳನ್ನು ಹೇಗೆ ಕಡಿಮೆ ಮಾಡ್ಕೋ ಒಂದು ಸಾಧ್ಯತೆ ಇರುತ್ತೆ ಅಂತೀರಿ? ಈಗ ಗಂಡು ಹೂಗಳ ಕಡಿಮೆ ಮಾಡಿ ಹೆಣ್ಣು ಹೂಗಳ ಸಂತತಿ ಹೆಚ್ಚು ಮಾಡಲು ಸಾಧ್ಯ ಇದೆ, ಆದರೆ ಇದಕ್ಕೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಈ ಬೇಸಿಗೆ ಬೆಳೆಯಲ್ಲಿ ಸಸಿಗಳು 2-4 ನಿಜ ಎಲೆಗಳ ಹಂತದಲ್ಲಿದ್ದಾಗ, ಅಂದರೆ ಈ ಟ್ರೂ ಲೀವ್ಸ್ ಅಂತ ಏನು ಕರಿತೀವಿ, ಹಂತದಲ್ಲಿದ್ದಾಗ ಎಥಿಫಾನ್ ಅಥವಾ ಎಥರಿಲ್ ಇದು ಬೆಳೆವರ್ಧಕ, ಇದನ್ನು 250 PPM ದ್ರಾವಣವನ್ನು 15 ದಿನಗಳ ಅಂತರದಲ್ಲಿ ನಾವು 2 ಸಲ ಸಿಂಪರಣೆ ಮಾಡೋದ್ರಿಂದ ಈ ಗಂಡು ಹೂಗಳ ಸಂತತಿ ಕಡಿಮೆ ಆಗಿ ಹೆಣ್ಣು ಹೂಗಳ ಸಂತತಿ ಹೆಚ್ಚಾಗುತ್ತೆ, ಹಾಗಾಗಿ ಇಳುವರಿ ಕೂಡ ಹೆಚ್ಚಾಗುತ್ತೆ. ಎಥಿಫಾನ್ ಅಥವಾ ಎಥರಿಲ್, ಎಥರಿಲ್ ಒಂದು ಸಸ್ಯ ಪ್ರಚೋದಕ ಇದು. ಹೌದು, 2-4 ಎಲೆಗಳ ಹಂತದಲ್ಲಿ ನಾವು ಸಿಂಪರಣೆ ಮಾಡಬೇಕು, ಅದನ್ನು ತಡ ಮಾಡಬಾರದು. 15 ದಿನಗಳ ಅಂತರದಲ್ಲಿ 2 ಸಾರಿ ಸಿಂಪಡಿಸಬೇಕು. ಇನ್ನು ಮುಖ್ಯವಾಗಿ ಸೌತೆಕಾಯಿ ಬೆಳೆಯಲ್ಲಿ ಈ ಜೇನು ಪೆಟ್ಟಿಗೆಗಳನ್ನು ಇಡೋದ್ರಿಂದ ಇಳುವರಿಯನ್ನು ಹೆಚ್ಚಿಸಬಹುದು ಅಂತ ನಾವು ಕೇಳಿದ್ದೀವಿ. ಹೌದು, ಹಾಗಾದರೆ ಎಷ್ಟು ಪೆಟ್ಟಿಗೆಗಳನ್ನು ಇಡಬೇಕಾಗತ್ತೆ ಅಂತೀರಿ? ಇದು ಪರಕೀಯ ಪರಾಗಸ್ಪರ್ಶ ಗುಣವುಳ್ಳ ಬೆಳೆ, ನಮ್ಮ ರೈತರಿಗೂ ಗೊತ್ತೇ ಇದು. ಹೌದು, ಹೂ ಬರುವ ಹಂತದಲ್ಲಿ ನಾವೇನು ಮಾಡಬೇಕು, ಎಗರಿಗೆ 2-3 ಜೇನು ಪೆಟ್ಟಿಗೆಗಳನ್ನು ಇಡೋದ್ರಿಂದ ಅದು ಪರಾಗಸ್ಪರ್ಶ ಹೆಚ್ಚಾಗುತ್ತೆ. ಪರಾಗಸ್ಪರ್ಶ ಹೆಚ್ಚಾಯಿತು ಅಂದರೆ ಕಾಯಿ ಕಟ್ಟುವಿಕೆ ಜಾಸ್ತಿ ಆಗುತ್ತೆ, ಕ್ರಮೇಣವಾಗಿ ಇಳುವರಿ ಕೂಡ ಹೆಚ್ಚಾಗುತ್ತೆ. ಅಂದರೆ ಈ ಹೂ ಅರಳೋ ಸಮಯದಲ್ಲೇ ನಾವು ಇಡಬೇಕಾಗುತ್ತೆ. ಹೌದು, ಮುಖ್ಯವಾಗಿ ಮುಂಚಿತವಾಗಿ ಇಟ್ಟರೆ ಏನು ಪ್ರಯೋಜನ ಆಗಲ್ಲ, ಅಷ್ಟೊಂದು ಪ್ರಯೋಜನ ಆಗಲ್ಲ. ಮತ್ತೆ ಅವೆಲ್ಲ ಕಾಯಿ ಕಟ್ಟಿದ ಮೇಲೆ ಇಟ್ಟರು ಏನು ಪ್ರಯೋಜನ ಆಗಲ್ಲ, ಹೂ ಬರುವಂತ ಸಮಯದಲ್ಲೇ ನಾವು ಇಡಬೇಕಾಗ. ಇನ್ನು ಇದರ ಬಳ್ಳಿಗಳನ್ನು ಆಸರೆ ಕೊಟ್ಟು ಚಪ್ರಕ್ಕೇನಾದರೂ ಹಬ್ಬಿಸಬೇಕಾಗತ್ತೆಯೇ? ಇದನ್ನು ನೆಲದ ಮೇಲೆ ಹರಡಲು ಬಿಡಬಹುದು. ಹೌದು. ಅಥವಾ ಚಪ್ರ ಅಥವಾ ತಂತಿಗಳಿಗೂ ಕೂಡ ಹಬ್ಬಿಸಬಹುದು. ನಾವು ಬಳ್ಳಿಗಳನ್ನು ಚಪ್ರಕ್ಕೆ ಹಬ್ಬಿಸುವುದಾದಲ್ಲಿ ಕೋಲಿನ ಆಸರೆ ಕೊಟ್ಟು ಭೂಮಿ ಮಟ್ಟದಿಂದ 6-7 ಅಡಿ ಎತ್ತರದ ಚಪ್ರ ಅಥವಾ ತಂತಿಗಳಿಗೆ ಹಬ್ಬಿಸುವುದರಿಂದ ಒಳ್ಳೆಯ ಗುಣಮಟ್ಟದ ಕಾಯಿಗಳನ್ನು ಪಡೆಯಬಹುದು. ಆದರೆ ಇದಕ್ಕೆ ಖರ್ಚು ಹೆಚ್ಚು ತಗಲುವುದರಿಂದ ಅನೇಕ ರೈತರು ಈ ಬೆಳೆಯನ್ನು ನೆಲದ ಮೇಲೆ ಹರಡಲು ಬಿಟ್ಬಿಡ್ತಾರೆ. ಆದರೆ ಒಂದು ಗುಣಮಟ್ಟದ ಕಾಯಿಗಳು ಬೇಕು ಅಂತಂದಾಗ ಆ ತಂತಿ ಅಥವಾ ಚಪ್ರಕ್ಕೆ ಹಬ್ಬಿಸೋದು ಒಳ್ಳೆಯದು. ಇನ್ನು ಸಸ್ಯ ಸಂರಕ್ಷಣೆಗೆ ಬಂದರೆ ಈ ಒಂದು ಸೌತೆಕಾಯಿ ಬೆಳೆಯನ್ನು ಬಾಧಿಸುವಂಥ ಮುಖ್ಯವಾದ ಕೀಟಪೀಡೆಗಳು ಯಾವ್ಯಾವು ಅಂತೀರಿ? ಇದನ್ನು ಬಾಧಿಸುವ ಮುಖ್ಯವಾದ ಕೀಟಗಳೆಂದರೆ ಒಂದು ಸಸ್ಯ ಹೇನು, ಈ ಕೆಂಪು ಕುಂಬಳದುಂಬಿ, ಎಲೆ ಸುರಂಗ ಕೀಟ ಮತ್ತು ಹಣ್ಣಿನ ನೊಣ. ಇವು 4 ಪ್ರಮುಖವಾದಂಥ ಒಂದು ಕೀಟಗಳು. ಇನ್ನು ಈ ಒಂದು ಕೀಟಗಳು ಈ ಸೌತೆಕಾಯಿ ಬೆಳೆಗೆ ಯಾವ ರೀತಿ ತೊಂದರೆಯನ್ನು ಕೊಡ್ತವೆ, ಇವುಗಳ ಹತೋಟಿಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೀರಿ? ಈಗ ಮೊದಲನೇದಾಗಿ ಸಸ್ಯ ಹೇನು, ಇವು ಗುಂಪಾಗಿ ಎಲೆಗಳು ಮತ್ತು ಕಾಂಡದ ಮೇಲೆ ಇದ್ದು ರಸವನ್ನು ಹೀರಿ ಬೆಳವಣಿಗೆಯನ್ನು ಕುಂಠಿತಗೊಳಿಸ್ತವೆ. ಇದರ ಹತೋಟಿಗಾಗಿ 1.7 ಮಿಲಿಲೀಟರ್ ಡಯೋಮಿಥೇಟ್ ಅಥವಾ 0.5 ಮಿಲಿಲೀಟರ್ ಈ ಇಮಿಡಾಕ್ಲೋಫ್ರಿಡ್ ಅನ್ನು 1 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಇನ್ನು ಈ ಕೆಂಪು ಕುಂಬಳ ದುಂಬಿಂದೆ, ಇವು ಸಸಿ ಹಂತದಲ್ಲಿ ಎಲೆ ಮತ್ತು ಕುಡಿ ಭಾಗದಲ್ಲಿ ರಂಧ್ರಗಳನ್ನು ಮಾಡಿ ತಿಂತವೆ. ಇದರ ಹತೋಟಿಗಾಗಿ 3% ಬೇವಿನ ಎಣ್ಣೆ ಅಥವಾ 2 ಮಿಲಿಲೀಟರ್ ಕ್ಲೋರೋಫೈರಿಫಾಸ್ ಅಥವಾ 2 ಗ್ರಾಂ ಅಸಿಫೇಟ್ ಅನ್ನು 1 ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆ ಮಾಡಬೇಕು. ಇನ್ನು ಎಲೆ ಸುರಂಗ ಕೀಟ, ಇದರ ಮರಿ ಹುಳುಗಳು ಎಲೆಗಳ ಪದರಗಳ ಹೊಳೆ ಸೇರಿ ಈ ಹಸಿರು ಪದಾರ್ಥವನ್ನು ಕೆರೆದು ತಿಂತವೆ. ಎಲೆಗಳ ಮೇಲೆ ಹಾವಿನಾಕಾರದ ಬಿಳಿ ಮಚ್ಚೆಗಳಾಗ್ತವೆ, ಎಲ್ಲಾದರೂ ಹಾವು ಓಡಾಡದಂಗೆ ಕಾಣಿಸ್ತದೆ. ಇದರ ನಿಯಂತ್ರಣಕ್ಕೆ 2 ಗ್ರಾಂ ಹಸಿಪೇಟನ್ನು 1 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡೋದ್ರಿಂದ ನಾವು ಇದನ್ನು ಹತೋಟಿ ಮಾಡಬಹುದು. ಇನ್ನು ಈ ಹಣ್ಣಿನ ನೊಣ, ಇದು ಮರಿ ಹುಳುಗಳು ಕಾಯಿಗಳ ಒಳ ಸೇರಿ ಅವು ತಿರುಳನ್ನು ತಿಂತವೆ. ಸರಿ, ಯಾವಾಗ ತಿರುಳು ತಿನ್ನುತ್ತೋ ಅವಾಗ ಕಾಯಿಗಳು ವಿಕಾರ ಆಗ್ತವೆ ಹಾಗೂ ಈ ಬಾಧಿತ ಭಾಗ ಏನಿರುತ್ತೆ ಅದು ಕೊಳಿಲಿಕ್ಕೆ ಶುರು ಆಗುತ್ತೆ. ಇದರ ನಿಯಂತ್ರಣಕ್ಕಾಗಿ ನಾವು ಏನ್ ಮಾಡಬೇಕು ಅಂದ್ರೆ ಎಕರೆಗೆ 4-5 ಈ ಮೋಹಕ ಬಲೆಗಳನ್ನು, ಈ ಫೆರಮೋನ್ ಟ್ರಾಪ್ಸ್ ಅನ್ನು ತೂಗು ಹಾಕುವುದರಿಂದ ಈ ಗಂಡು ನೊಣಗಳನ್ನು ಆಕರ್ಷಿಸಿ ಇದರ ಸಂತತಿಯನ್ನು ಕಡಿಮೆ ಮಾಡಬಹುದು. ಸರಿ, ಇನ್ನು ಮೋಹಕ ಬಲೆಗಳನ್ನು ಅಳವಡಿಸಲಿಕ್ಕೆ ಆಗಿಲ್ಲ ಅಂತಂದಾಗ ಅಂತ ಒಂದು ಸಂದರ್ಭದಲ್ಲಿ 2 ಮಿಲಿಲೀಟರ್ ಮಿಥೈಲ್ ಪ್ಯಾರಾಥಿಯನ್ ಜೊತೆಗೆ 10 ಗ್ರಾಂ ಬೆಲ್ಲ ಅಥವಾ 10 ಗ್ರಾಂ ಸಕ್ಕರೆಯನ್ನು 1 ಲೀಟರ್ ನೀರಿಗೆ ಬೆರೆಸಿ ಬೆಳೆ ಮತ್ತು ಈ ಕಾಯಿಗಳ ಮೇಲೆ ಸಿಂಪರಣೆ ಮಾಡೋದ್ರಿಂದ ಈ ಕೀಟವನ್ನು ಹತೋಟಿ ಮಾಡಬಹುದು. ಇನ್ನು ಈ ಸೌತೆಕಾಯಿ ಬೆಳೆಯನ್ನು ಬಾಧಿಸುವಂಥ ಪ್ರಮುಖವಾದಂಥ ರೋಗಗಳು ಯಾವ್ಯಾವು, ಇವುಗಳ ಹತೋಟಿ ಕ್ರಮಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಇದಕ್ಕೆ ಬಾಧಿಸುವಂಥ ಒಂದು ಪ್ರಮುಖ ರೋಗಗಳೆಂದರೆ ಬೂದಿ ರೋಗ, ಬೂಜು ತುಪ್ಪಟ ರೋಗ, ಚುಬ್ಬು ರೋಗ, ದುಂಡಾಣಿ ಸೊರಗು ರೋಗ ಮತ್ತು ಗಂಟು ಬೇರು ಜಂತು ರೋಗ. ಈಗ ಬೂದಿ ರೋಗ ಅಂತ ತಾವು ಹೇಳಿದ್ರಿ, ಹೌದು, ಇದು ಹೇಗೆ ತೊಂದರೆ ಕೊಡುತ್ತೆ ಅಂತೀರಿ? ಇದು ಎಲೆ ಮತ್ತು ಕಾಂಡದ ಮೇಲೆ ಬೂದು ಬಣ್ಣದ ಶಿಲೇಂದ್ರದ ಬೆಳವಣಿಗೆ ಕಾಣಿಸುತ್ತೆ. ರೋಗದ ತೀವ್ರತೆ ಹೆಚ್ಚಾದಾಗ ಎಲೆಗಳು ಒಣಗಿ ಉದುರೋಗ್ತವೆ. ಇದರ ಹತೋಟಿಗೆ 1 ಗ್ರಾಂ ಕಾರ್ಬನ್ ಡೈಜಿನ್ ಅಥವಾ 1.5 ಮಿಲಿಲೀಟರ್ ಡೈನೋಕಾಪನ್ನ 1 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಇನ್ನು ಬೂಜು ತುಪ್ಪಟ ರೋಗ, ಇದು ಎಲೆಗಳ ಮೇಲೆ ಕೋನಾಕಾರದ ಹಳದಿ ಚುಕ್ಕೆಗಳು ಕಾಣಿಸ್ತವೆ ಹಾಗೂ ಕೆಳಗಿನ ಭಾಗವು ನೇರಳೆ ಬಣ್ಣದಿಂದ ಕೂಡಿರುತ್ತದೆ. ಇದರ ನಿಯಂತ್ರಣಕ್ಕಾಗಿ 2 ಗ್ರಾಂ ಮ್ಯಾಂಗೋ ಜಬ್ಬನ್ನು 1 ಲೀಟರ್ ನೀರಿಗೆ ಬೆರೆಸಿ ಸಿಂಪರಿಸಬೇಕು. ಇನ್ನು ಚಿಬ್ಬು ರೋಗ, ಎಲೆಗಳ ಮೇಲೆ ಮೊದಲಿಗೆ ಸಣ್ಣೆನೆಯ ತೇವಾಂಶಯುಕ್ತ ಚುಕ್ಕೆಗಳು ಕಾಣಿಸ್ತವೆ, ನಂತರ ಚುಕ್ಕೆಗಳು ಕಪ್ಪನೆ ಬಣ್ಣಕ್ಕೆ ತಿರುಗ್ತವೆ. ಇದರ ಹತೋಟಿಗೆ ನಾವು 2 ಗ್ರಾಂ ಮ್ಯಾಂಗೋ ಜಬ್ ಅಥವಾ 0.5 ಗ್ರಾಂ ಬೆನೋಮಿಲನ್ನು 1 ಲೀಟರ್ ನೀರಿಗೆ ಬೆರೆಸಿ ಸಿಂಪರಿಸಬೇಕು. ಇನ್ನು ದುಂಡಾಣಿ ಸೊರಗು ರೋಗ, ಇದರ ಬಾಧಿತ ಬಳ್ಳಿಗಳು ಮೊದಲು ಸೊರಗಿ ಕ್ರಮೇಣ ಪೂರ್ತಿ ಒಣಗ್ತವೆ. ಈ ರೋಗ ಬಾಧಿತ ಜಮೀನಿನಲ್ಲಿ ಈ ದುಂಡಾಣು ಸಂತತಿ ಅಂದರೆ ಬ್ಯಾಕ್ಟೀರಿಯಾ ಸಂತತಿ ನಾವು ಕಡಿಮೆ ಮಾಡೋದಕ್ಕೆ 2 ವರ್ಷಕ್ಕೊಮ್ಮೆ ರಾಗಿ ಅಥವಾ ಜೋಳ ಅಥವಾ ಈ ಮೆಕ್ಕೆಜೋಳ ಇವು ಯಾವುದಾದ್ರೂ ಒಂದು ಬೆಳೆಯನ್ನು ಬೆಳೆದು ಬೆಳೆ ಪರಿವರ್ತನೆ ಮಾಡಬೇಕು. ಸರಿ, ಇನ್ನೊಂದು ನಿಯಂತ್ರಣ ಕ್ರಮ ಅಂದರೆ ಬೆಳೆ ಬಿತ್ತನೆ ಪೂರ್ವದಲ್ಲಿ ಅಂದರೆ 15-20 ದಿವಸ ಮುಂಚಿತವಾಗಿ ಎಕರೆಗೆ 6 ಕಿಲೋಗ್ರಾಂ ಬ್ಲೀಚಿಂಗ್ ಪುಡಿಯನ್ನು ಮಣ್ಣಿಗೆ ಸೇರಿಸಿ ನಾವು ನೀರು ಹಾಯಿಸಬೇಕು. ಇನ್ನು ಕೊನೆಯದಾಗಿ ಈ ಗಂಟು ಬೇರು ಜಂತು ರೋಗ, ಇದು ರೂಟ್ ನಾಟ್ ನೆಮಟೋಡ್ ಅಂತ ಕೂಡ ಕರಿತೇವೆ. ಈ ರೋಗಕ್ಕೆ ತುತ್ತಾದ ಬಳ್ಳಿಯ ಬೇರುಗಳ ಗಂಟುಗಳಿಂದ ಕೂಡಿರುತ್ತೆ. ಬಳ್ಳಿ ಬೆಳವಣಿಗೆ ಕುಂಠಿತಗೊಂಡು ಹಳದಿ ಬಣ್ಣಕ್ಕೆ ತಿರುಗ್ತವೆ. ಇದರ ನಿಯಂತ್ರಣಕ್ಕಾಗಿ ಬಿತ್ತನೆಗೆ ಮುಂಚೆ ಎಕರೆಗೆ 100 ಕಿಲೋಗ್ರಾಂ ಬೇವಿನ ಹಿಂಡಿ ಅಥವಾ 8 ಕಿಲೋಗ್ರಾಂ ಕಾರ್ಬೋಫುರಾನ್ ಅರಳುಗಳನ್ನು ಮಣ್ಣಿಗೆ ಸೇರಿಸುವುದರಿಂದ ಈ ರೋಗವನ್ನು ನಾವು ದೂರ ಮಾಡಬಹುದು. ಇನ್ನು ಮುಖ್ಯವಾಗಿ ಸೌತೆಕಾಯಿ ಬೆಳೆ ಎಷ್ಟು ದಿವಸಕ್ಕೆ ಕೊಯ್ಲಿ ಬರುತ್ತೆ, ಮತ್ತು ಇದರ ಕೊಯ್ಲನ್ನು ಹೇಗೆ ಮಾಡಬೇಕಾಗತ್ತೆ ಅಂತೀರಿ? ಇದು 3.5-4 ತಿಂಗಳ ಕಾಲಾವಧಿ ಬೆಳೆ. ಬೆಳೆ ಬಿತ್ತಿದ 2-2.5 ತಿಂಗಳಿಗೆ ಕಾಯಿಗಳು ಕೊಯ್ಲಿಗೆ ಬರ್ತವೆ. ಕಾಯಿಗಳನ್ನು ನಾವು ಯಾವುದೇ ಕಾರಣಕ್ಕೂ ಬಲಿಯಲು ಬಿಡಬಾರದು, ಯಾಕಂದ್ರೆ ಬಲಿತ ಕಾಯಿಗಳು ಅದು ಉಪಯೋಗಕ್ಕೆ ಬರುವುದಿಲ್ಲ, ಮಾರುಕಟ್ಟೆನಲ್ಲಿ ಸರಿಯಾದ ಬೆಲೆ ಸಿಗೋದಿಲ್ಲ, ಬೆಲೆನೂ ಸಿಗೋದಿಲ್ಲ, ಕೊಂಡ್ಕೊಳ್ಳೋದಿಲ್ಲ, ಸ್ವಾದನೂ ಇರಲ್ಲ ತಿನ್ನೋದಕ್ಕೆ. ಹೌದು, ಕಾಯಿಗಳ ಗಾತ್ರ ಮತ್ತು ಉದ್ದವನ್ನು ನೋಡಿ ಎಳೆ ಕಾಯಿಗಳನ್ನ 2-3 ದಿನಗಳ ಹಂತರದಲ್ಲಿ ನಾವು ಕೊಯ್ಲು ಮಾಡಬೇಕು. ಬೆಳೆಯುವ ಕಾಲ ಮತ್ತು ಬೇಸಾಯವನ್ನು ಅನುಸರಿಸಿ 1-1.5 ತಿಂಗಳ ತನಕ ನಾವು ಕಾಯಿಗಳನ್ನು ಕೊಯ್ಲು ಮಾಡಬಹುದು. ಇನ್ನು ಸೌತೆಕಾಯಿ ಬೆಳೆಯಲ್ಲಿ ನಾವು ಎಷ್ಟು ಇಳುವರಿಯನ್ನು ಪಡಿಬಹುದು ಅಂತೀರಿ? ಇದರ ಇಳುವರಿಯು ನಾವು ಬಿತ್ತಿದ ತಳಿ, ಬೇಸಾಯ ಮತ್ತು ವಾತಾವರಣ ಮೇಲೆ ಅವಲಂಬಿತವಾಗಿರುತ್ತೆ. ಸುಧಾರಿತ ಅಥವಾ ಸ್ಥಾನಿಕ ತಳಿಗಳನ್ನು ಬೆಳೆದಾಗ ಸರಾಸರಿ ಎಕರೆಗೆ 8-10 ಟನ್ ಇಳುವರಿಯನ್ನು, ಹಾಗೂ ಈ ಸಂಕರಣ ತಳಿಗಳನ್ನು ಉಪಯೋಗಿಸಿದಾಗ ಎಕರೆಗೆ 12-15 ಟನ್ ಇಳುವರಿಯನ್ನು ನಾವು ಪಡಿಬಹುದು. ರೈತ ಬಾಂಧವರೇ, ತಮಗೆ ಈ ಒಂದು ಸೌತೆಕಾಯಿ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ KM ರಾಜಣ್ಣ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9845623259. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9845623259. ತುಂಬ ಸಂತೋಷ ಡಾಕ್ಟರ್ ರಾಜಣ್ಣ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಸೌತೆಕಾಯಿ ಬೆಳೆಯಲ್ಲಿರುವಂಥ ಸುಧಾರಿತ ತಳಿಗಳು ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸೌತೆಕಾಯಿ ಬೇಸಾಯ ಕುರಿತು ಚಿಂತಾಮಣಿ ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ KM ರಾಜಣ್ಣ ಅವರೊಂದಿಗೆ ಸಂದರ್ಶನ ಕೇಳುತ್ತಿದ್ದೀರಿ. ಈಗ ಕೃಷಿ ಮಾಹಿತಿ. ಜೈವಿಕ ಅನಿಲ ಬಗ್ಗಡ ಒಂದು ಉತ್ತಮವಾದಂಥ ಸಾವಯವ ಗೊಬ್ಬರ. ಈ ಜೈವಿಕ ಅನಿಲ ಘಟಕವನ್ನು ನಿರ್ಮಿಸಿದರೆ ಅಡುಗೆ ಮಾಡುವಂಥ ಇಂಧನದ ಜೊತೆಗೆ ಉತ್ತಮ ಗುಣಮಟ್ಟದ ಸಾವಯವ ಗೊಬ್ಬರವನ್ನು ಕೂಡ ನಾವು ಪಡಿಬಹುದು. ಈ ಪಚನವಾದಂಥ ಬಗ್ಗಡದಲ್ಲಿ 1.5%-2.5% ಸಾರಜನಕ, 1%-1.5% ರಂಜಕ, ಮತ್ತು 0.8%-1.2% ಪೊಟ್ಯಾಷು ಮತ್ತು ಇಂಗಾಲದ ಅಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರ್ತವೆ. ಇದರ ಜೊತೆಗೆ ಇಂಗಾಲ ಮತ್ತು ಸಾರಜನಕದ ಅನುಪಾತ ಕಡಿಮೆ ಇರುತ್ತೆ. ಈ ಪಚನವಾದ ಅಥವಾ ಜೀರ್ಣವಾದಂಥ ಬಗ್ಗಡದಲ್ಲಿ ಸಾರಜನಕ 50% ಸಾವಯವ ರೂಪದಲ್ಲೂ, ಉಳಿದ 50% ದೊರೆಯುವಂಥ ಅಮೋನಿಯಾ ರೂಪದಲ್ಲಿ ಇರುತ್ತೆ. ಇದು ಸುಲಭವಾಗಿ ಬೆಳೆಗಳಿಗೆ ದೊರಕುತ್ತೆ. ಬಗ್ಗಡವನ್ನು ನೇರವಾಗಿ ಜಮೀನಿಗೆ ಉಪಯೋಗಿಸೋದ್ರಿಂದ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಅಂಶಗಳು ನಷ್ಟ ಆಗೋದಿಲ್ಲ. ಕಾಲುವೆ ನೀರಿನ ಮುಖಾಂತರ ಉಪಯೋಗಿಸೋದ್ರಿಂದ ಉತ್ತಮ ಇಳುವರಿಯನ್ನು ಕೂಡ ಪಡಿಬಹುದು. ಈ ಸಾವಯವ ಗೊಬ್ಬರದ ಬಳಕೆಯಿಂದ ಅನೇಕ ಉಪಯೋಗಗಳಿದ್ದಾವೆ. ಈ ಸಾವಯವ ಗೊಬ್ಬರಗಳು ಮಣ್ಣಿನ ಭೌತಿಕ ಗುಣ, ರಾಸಾಯನಿಕ ಗುಣ ಮತ್ತು ಜೈವಿಕ ಗುಣವನ್ನು ಉತ್ತಮಗೊಳಿಸ್ತವೆ. ಬೆಳೆಗಳ ರೋಗ ನಿರೋಧಕತೆಯನ್ನು ಹೆಚ್ಚಿಸ್ತವೆ. ಪೀಡೆ ಮತ್ತು ರೋಗಗಳ ಒಂದು ಹಾವಳಿಯನ್ನು ಕಡಿಮೆಗೊಳಿಸ್ತವೆ. ಇನ್ನು ಮಣ್ಣಿನ ರಚನೆ ಅಂದರೆ ಕಣಗಳ ಜೋಡಣೆ ಉತ್ತಮವಾಗಿ ಮಣ್ಣಿನಲ್ಲಿ ಗಾಳಿ ಮತ್ತು ನೀರಿನ ಚಲನೆಗೆ ಅನುಕೂಲವಾಗುತ್ತೆ. ಜೇಡಿಯುಕ್ತ ಮಣ್ಣಿನಲ್ಲಿ ಮಣ್ಣಿನ ಕಣಗಳ ನಡುವಿನ ಅಂತರವನ್ನು ಮತ್ತು ರಂಧ್ರಗಳ ಪ್ರಮಾಣವನ್ನು ಹೆಚ್ಚಿಸಿ ಬೇರುಗಳು ಸುಲಭವಾಗಿ ಬೆಳೆಯೋದಕ್ಕೆ ಅನುವು ಮಾಡಿಕೊಡೋದೇ ಅಲ್ಲದೆ ಗಾಳಿ ಆಡುವಿಕೆಯನ್ನು ಸುಧಾರಿಸುತ್ತೆ. ಮಣ್ಣಿನಲ್ಲಿ ಮಳೆ ನೀರು ಇಂಗುವಿಕೆ ಪ್ರಮಾಣ ಮತ್ತು ನೀರನ್ನು ಹಿಡಿದಿಟ್ಕೊಳ್ಳುವಂಥ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ. ಹಾಗೆಯೇ ಮಣ್ಣಿನ ಸವಕಳಿಯನ್ನು ಕಡಿಮೆಗೊಳಿಸ್ತವೆ. ಇನ್ನು ಕೆಂಪು ಮಣ್ಣಿನಲ್ಲಿ ಮಣ್ಣಿನ ಹೆಪ್ಪುಗಟ್ಟುವಿಕೆ ಕಡಿಮೆಯಾಗಿ ಮೊಳಕೆ ಒಡೆಯುವಂಥ ಪ್ರಮಾಣ ಹೆಚ್ಚಾಗುತ್ತೆ. ಇನ್ನು ಬೆಳೆಗಳಿಗೆ ಬೇಕಾಗುವಂಥ ಪೋಷಕಾಂಶಗಳನ್ನು ನಿಧಾನವಾಗಿ, ನಿರಂತರವಾಗಿ, ಅಗತ್ಯಕ್ಕನುಗುಣವಾಗಿ ಈ ಸಾವಯವ ಗೊಬ್ಬರಗಳು ಒದಗಿಸ್ತವೆ. ಹ್ಯೂಮಿಕ್ ಆಮ್ಲ ಮತ್ತು ಫೆಲ್ವಿಕ್ ಆಮ್ಲಗಳೇ ಅಲ್ಲದೆ ಬೇರೆ ಸಾವಯವ ಸಂಯುಕ್ತಗಳ ಪೋಷಕಾಂಶಗಳನ್ನು ಹಿಡಿದಿಟ್ಕೊಂಡು ಅವು ಸಸ್ಯಗಳಿಗೆ ಸುಲಭವಾಗಿ ದೊರಕುವಂತೆ ಈ ಗೊಬ್ಬರಗಳು ಮಾಡ್ತವೆ. ಮಣ್ಣಿನ ಧನ ಅಯಾನುಗಳ ವಿನಿಮಯ ಸಾಮರ್ಥ್ಯ 20-30 ಪಟ್ಟು ಹೆಚ್ಚಾಗೋದ್ರಿಂದ ಬೆಳೆಗಳಿಗೆ ಪೋಷಕಾಂಶಗಳ ಪೂರೈಕೆಯ ಸಾಮರ್ಥ್ಯ ಹೆಚ್ಚಾಗುತ್ತೆ. ಸಾವಯವ ಗೊಬ್ಬರಗಳು ಕಳೆಯುವಾಗ ಬಿಡುಗಡೆಯಾಗುವಂಥ ಆಮ್ಲಗಳು ಮತ್ತು ಇಂಗಾಲದ ಡೈಆಕ್ಸೈಡು ಮಣ್ಣಿನ ಕ್ಷಾರತೆಯನ್ನು ಕಡಿಮೆ ಮಾಡೋದಕ್ಕೆ ಸಹಾಯವಾಗ್ತವೆ. ಸಸ್ಯ ಪ್ರಚೋದಕಗಳು, ಆಕ್ಸಿನ್ಗಳು ಮತ್ತು ಜೀವ ನಿರೋಧಕಗಳ ಕಾರ್ಯದಕ್ಷತೆಯನ್ನು ಕೂಡ ಈ ಗೊಬ್ಬರಗಳು ಹೆಚ್ಚಿಸ್ತವೆ. ಇನ್ನು ಜೈವಿಕ ಗುಣಗಳಿಗೆ ಬಂದರೆ ಮಣ್ಣಿನಲ್ಲಿರುವಂಥ ಸೂಕ್ಷ್ಮಜೀವಿಗಳಿಗೆ ಬೇಕಾಗುವಂಥ ಇಂಗಾಲ ಮತ್ತು ಮಣ್ಣಿನಲ್ಲಿರುವಂಥ ಅನೇಕ ಜೀವಿಗಳಿಗೆ ಬೇಕಾಗುವಂಥ ಪೋಷಕಾಂಶಗಳು ಈ ಸಾವಯವ ಗೊಬ್ಬರಗಳಿಂದ ದೊರೆತವೆ.